ಇಂದಿನ ಕರುಗಳು ನಾಳಿನ ಹಸುವಾಗಬಹುದು ಅಥವಾ ಎತ್ತಾಗಿ ನಮಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗೆ ಅನುಕೂಲ ಆಗ್ತದೆ. ಆ ಒಂದು ಹಿನ್ನೆಲೆದೊಳಗೆ ನಾವು ಜಾನುವಾರುಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಕರುಲಿಂದಾನೆ ಆ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಆ ಕರು ಬೆಳವಣಿಗೆ ಸದೃಢವಾಗಿತ್ತಂದ್ರೆ ಮಾತ್ರ ಉತ್ತಮ ಹಸುವಾಗಿ ಎತ್ತಾಗಿ ನಮಗೆ ಒಳ್ಳೆಯ ಉತ್ಪನ್ನವನ್ನು ನಮಗೆ ನಿರೀಕ್ಷೆ ಇಟ್ಕೋಬಹುದು. ಆ ಒಂದು ಹಿನ್ನೆಲೆಯೊಳಗೆ ಕರು ಆಗಿದ ತಕ್ಷಣ ಅದಕ್ಕೆ ಜಿಂಡದಾಲ್ ಕುಡಿಸೋದಾಗ್ಲಿ, ಜಂತಿನ ಔಷಧಿ ಕುಡಿಸೋದಾಗ್ಲಿ, ಸಕಾಲದಲ್ಲಿ ಕಾಲುಬೇನಿ ಬಾಳ್ಬೇನಿ ಲಸಿಕೆ, ಬುರುಷಲ ಅಂತ ಹೇಳಿ ಗರ್ಭಪಾತ್ರದಲ್ಲಿ ಲಸಿಕೆನ ಹಾಕ್ತಾ ಇದ್ದಾರೆ ನಮ್ಮ ಒಂದು ಪಶುಪಾಲನಾ ಇಲಾಖೆಯಲ್ಲಿ. ಸುಸಜ್ಜಿತ ಒಂದು ಟೈಮ್ನೊಳಗೆ ಪಶುವೈದ್ಯರ ಒಂದು ಸಲಹೆ ಮೇರೆಗೆ ಲಸಿಕೆಗಳನ್ನ ಕೊಡೋದ್ರ ಮುಖಾಂತರ, ಜಂತು ನಿವಾರಣೆಯನ್ನ ಮಾಡೋದ್ರ ಮುಖಾಂತರ, ಗಿಣ್ಣದ ಹಾಲು ಕುಡಿಸೋದ್ರ ಮುಖಾಂತರ ಅದನ್ನ ಸದೃಢವಾಗಿ ಬುಡದಿಂದನೆ ನಾವು ಬೆಳೆಸೋದ್ರಿಂದ ಅದು ಯಾವುದೇ ಒಂದು ರೋಗ ಮುಕ್ತವಾಗಿ ಮತ್ತು ರೋಗವನ್ನ ತಡೆಗಟ್ಟತಕ್ಕಂತ ಒಂದು ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ಅದನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಬೆಳವಣಿಗೆಗೆ ಕುಂಠಿತ ಆಗತಕ್ಕಂತ ಅಂಶಗಳು ಏನಿರ್ತಾವೆ ಅವನ್ನ ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ರೋಗ ಬಂದ್ಮೇಲೆ ಅದನ್ನ ಕಷ್ಟ ಪಡೋದ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾ ಏನು ಉಲ್ಲೇಖ ಮಾಡಿದ್ರಿ, ಆ ಒಂದು ಇದನ್ನ ನಾವು ಕರು ಹುಟ್ಟಿದಾಗಿಂದಾನೆ ಸ್ಟಾರ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದ ಅನ್ನುವಂತ ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಗರ್ಭ ಧರಿಸುವುದು, ಅದರೊಳಗೆ ನೂರಾರು ಸಮಸ್ಯೆಗಳು ಇರ್ತವೆ. ಆನಂತರ ಗರ್ಭದ ದನಗಳ ಪಾಲನೆ ಮತ್ತು ಪೋಷಣೆ ನಿರ್ವಹಣೆ ಮತ್ತು ಅದಕ್ಕೆ ಸಮತೋಲನ ಆಹಾರ ಕೂಡ ಬಹಳ ಮುಖ್ಯ ಆಗ್ತದ. ಯಾಕಂದ್ರೆ ಒಂದು ದನಕ್ಕೆ ನಾವು ಸುಮ್ಮನೆ ಏನೋ ಒಂದು ಆಹಾರ ಹಾಕಿ ಬಳಸ್ತೀವಿ ಅಂದ್ರಲ್ಲ, ಅದಕ್ಕೆ ಬೇಕಾಗಿದ್ದು ಸಮತೋಲನ ಪೌಷ್ಟಿಕ ಆಹಾರ ಬೇಕಾಗ್ತದೆ. ಆ ಸಮತೋಲನ ಆಹಾರ ನಾವು ಕಚ್ಚಾ ವಸ್ತುಗಳನ್ನ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಯಾಕಂತಂದ್ರೆ ಹೊರಗಡೆ ತರೋದ್ರಿಂದ ಖರ್ಚು ಜಾಸ್ತಿ ಬರ್ತದೆ, ಉತ್ಪನ್ನ ಕಡಿಮೆ ಆಗ್ತದೆ. ಈ ಹಿನ್ನೆಲೆಯೊಳಗೆ ನಮ್ಮಲ್ಲಿದ್ದಂತ ಒಂದು ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅವನ್ನ ಆಹಾರ ನಾವೇ ತಯಾರು ಮಾಡ್ಕೊಳೋದ್ರಿಂದ ಖರ್ಚು ಕಡಿಮೆ ಆಗ್ತದೆ ಮತ್ತು ಉತ್ಪನ್ನ ಜಾಸ್ತಿ ನಿರೀಕ್ಷೆ ಮಾಡಬಹುದು. ರೈತರ ಮಾಡಬೇಕಾದ್ರು ಒಂದು ಸಿಸ್ಟಮ್ ಒಂದು ನಾಲ್ಕು ಅಂಶಗಳು ಇದರಲ್ಲಿ ಮುಖ್ಯವಾಗಿ ಇದು ಸಮತೋಲನ ಆಹಾರ ಅಂತ ಹೇಳಿ. ಒಂದು ನುಚ್ಚಿನ ಅಂಶ, ಯಾವುದೇ ಒಂದು ಏಕದಳ ಧಾನ್ಯದ ನುಚ್ಚನ್ನ 45% ಒಂದು 1 ಕ್ವಿಂಟಲ್ ನಾವು ಏನಾದ್ರೂ ಫೀಡ್ ತಯಾರು ಮಾಡಬೇಕಾದ್ರೆ ಒಂದು 45 kg ನುಚ್ಚು. ಅನಂತರ ದ್ವಿದಳ ಧಾನ್ಯದ ಒಂದು ತೌಡು, ಯಾವುದೇ ಒಂದು ದ್ವಿದಳ ಧಾನ್ಯದ ಕಡ್ಲಿ ಯಾವುದೇ ಒಂದು ದ್ವಿದಳ ಧಾನ್ಯದ ಅದನ್ನ ಒಂದು 35%ನಷ್ಟು ಒಂದು ಕ್ವಿಂಟಲ್ ಬರ್ತಿಗೆ ನಾವು ಸೇರಿಸಬೇಕಾಗ್ತದೆ. 17% ಪ್ರತಿಶತ ಕೊಬ್ಬಿನ ಅಂಶ ಇರ್ತದೆ, ಎಣ್ಣೆ ಅಂಶ, ಈಗ ಶೇಂಗಾ ಹಿಂಡಿ ಇರಬಹುದು, ಸೂರ್ಯಕಾಂತಿ ಕುಸುಬಿ ಹಿಂಡಿ ಇರಬಹುದು. ಈ ಹಿಂಡಿ ಅಂಶವನ್ನ 17% ನಾವು ಒಂದು ಪ್ರತಿ ಕ್ವಿಂಟಲ್ ಬರ್ತಿಗೆ ನಾವು ಸೇರಿಸಬೇಕಾಗ್ತದೆ. ಅನಂತರ ಪ್ರತಿಯೊಂದು ಕ್ವಿಂಟಲ್ ಬರ್ತಿ ಒಂದು ಸಮತೋಲನ ಆಹಾರಕ್ಕೆ 1-3 kg ಲವಣ ಮಿಶ್ರಣ ಅಂತ ಹೇಳ್ತೀವಿ. ಮಿನರಲ್ಸ್, ವಿಟಮಿನ್ಸ್ ಇರ್ತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಹೇರಳವಾಗಿ ಲವಣ ಮಿಶ್ರಣ ಅಂತ ಸಿಗುತ್ತೆ. ಅದನ್ನ ಸಂಪೂರ್ಣವಾಗಿ ನಾವು ಒಂದು ಕ್ವಿಂಟಲ್ ಬರ್ತಿಗೆ 45 kg, 35 kg ತೌಡು, ಅನಂತರ 17 kg ಹಿಂಡಿ, 3 kg ಲವಣ ಮಿಶ್ರಣ ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದ್ ಕ್ವಿಂಟಲ್ ಬರ್ತಿಗೆ ನಾವು ತಯಾರು ಮಾಡಿದ್ವಿ ಅಂದ್ರೆ ಇದು ಸಮತೋಲನ ಪಶು ಆಹಾರ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ಯಾರೇ ಬೇಕಾದ್ರೂ ಮಾರ್ಕೆಟ್ನಾಗ ಇನ್ಗ್ರೀಡಿಯಂಟ್ಸ್ ಜಾಸ್ತಿ ಇರುತ್ತೆ, ಆನಂತರ ಅಡಲ್ಟ್ರೇಷನ್ ಜಾಸ್ತಿ ಇರುತ್ತೆ, ಪ್ಯೂರಿಟಿ ಸಿಗಲ್ಲ. ಇದನ್ನ ಕಚ್ಚಾ ವಸ್ತು ಉಪಯೋಗ ಮಾಡಿಕೊಂಡು ಸಮತೋಲನ ಪಶು ಆಹಾರ ಹಾಕೋದ್ರಿಂದ ಕಡಿಮೆ ಖರ್ಚಿನೊಳಗೆ ಹೆಚ್ಚು ನಿರೀಕ್ಷೆ ಮಾಡಬಹುದು. ಇದನ್ನ ಪ್ರತಿ ಒಂದು 3 ಲೀಟರ್ ಹಾಲಿನ ಒಂದು ಇಳುವರಿಗೆ 1 kg ಈ ಏನ್ ಮಿಶ್ರಣ ಹೇಳಿದ್ವಿ, ಇದನ್ನ ನಾವು ಸರಿಯಾಗಿ ದನಕರುಗಳಿಗೆ ಕೊಟ್ರೆ ಸರಳವಾಗಿದೆ. ಇನ್ನೊಂದು ತಾವು ಉಲ್ಲೇಖ ಮಾಡಿದ್ರೆ ಈ ಒಂದು ಮಳೆಗಾಲದ ಒಂದು ಮುಂಗಾರಿ ಸಿಚುವೇಶನ್ ಒಳಗೆ ಸಾಕಷ್ಟು ಜಾನುವಾರುಗಳಿಗೆ ಬರ್ತಕ್ಕಂಥ ರೋಗಗಳು, ಆ ರೋಗಗಳನ್ನ ಹೆಂಗ್ ನಿಯಂತ್ರಣ ಮಾಡಬೇಕು ಅಂತ ಈಗ ಅದ ತಾವು ಹೇಳದ್ರಾಗೆ ಇದೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ನಾವು ಹವಾಮಾನ ತಕ್ಕಂಗೆ ಜಾನುವಾರುಗಳನ್ನ ಪರಿಸರಕ್ಕೆ ಒಗ್ಗೂಡಿಸೋದಕ್ಕೆ ಬಿಡಬೇಕಾಗ್ತದೆ. ಈಗ ನಮ್ಮ ಇಲಾಖೆ ವತಿಯಿಂದ ಈ ಚಪ್ಪೆ ಬೇನೆ ರೋಗ ಅಂತ ಹೇಳಿ ಬರುತ್ತೆ ಈ ಸೀಸನ್ ಅಲ್ಲಿ, ಆನಂತರ ಗಂಟ್ಲು ಬೇನೆ ರೋಗ, ಅಲ್ಲಿ ಹತ್ತಿರದ ಪಶುವೈದ್ಯರ ಒಂದು ಸಲಹೆ ತಗೊಂಡು ಲಸಿಕೆಗಳನ್ನ ಹಾಕಿ ಅವನ್ನ ಹತೋಟಿ ಮಾಡಬಹುದು. ಆನಂತರ ಬಂದ್ಮೇಲೆ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಇರಂಗಿಲ್ಲ, ಯಾಕಂದ್ರೆ ಇವು ಸಾಂಕ್ರಾಮಿಕ ಕೂಡ ಮತ್ತು ಇವನ್ನ ಕಂಟ್ರೋಲ್ ಮಾಡಕ್ಕೆ ಯಾವುದೇ ಒಂದು ಕೆಲವೊಂದಿಷ್ಟು ವೈರಸ್ ಇಂದ ಬರ್ತಕ್ಕಂಥ ಈ ಕಾಲ್ಬೇನಿ ಬಾಯ್ಬೇನಿ ರೋಗ ಅದು ಪ್ರತಿ ವರ್ಷನೂ 2 ಸರಿ 6 ತಿಂಗಳಿಗೊಮ್ಮೆ ಲಸಿಕೆಯನ್ನ ನಮ್ಮ ಇಲಾಖೆ ವತಿಯಿಂದ ಸಂಪೂರ್ಣವಾಗಿ ರೈತರ ಮನೆ ಬಾಗಿಲಿಗೆನೆ ಹೋಗಿ ಲಸಿಕೆಗಳನ್ನ ಹಾಕೋದ್ರ ಮುಖಾಂತರ ಅವನ್ನ ತಡೆಗಟ್ಟಲಿಕ್ಕೆ ಹೆಚ್ಚು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಹೇಳ್ತೇವೆ. ತುಂಬಾ ವಿಸ್ತೃತವಾಗಿ ಮಾಹಿತಿ ಮಾಡಿದ್ರ, ಯಾಕಂದ್ರೆ ಜಾನುವಾರುಗಳ ಒಂದು ನಿರ್ವಹಣೆ ಮಟ್ಟದೊಳಗ ಅವುಗಳ ಆರೋಗ್ಯ ಚೆನ್ನಾಗಿದ್ರೆ

ಕೃಷಿ ಶೋಧನೆ ಸಾಧನೆ. ರೈತ ಬಾಂಧವರೇ ಭಾಗವಹಿಸಿ ಕರೆ ಮಾಡಿ. ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿ ಎಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ನೀಲಜಿಯ ಮಾರುತಿ ಮಾಯಪ್ಪ ಹಸರೆ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪಟ್ಟು. We'll be right back.